ಬಂದನೋ ಬಾಬಾ ಶ್ರೀ ಸಾಯಿ ಬಾಬ ಬಂದನೋ ಬಂದನೋ ಫಕೀರನ ರೂಪದಲ್ಲಿ ಬಂದನೋ ಬಾಬಾ ಶ್ರೀ ಸಾಯಿ ಬಾಬ ಭಕ್ತರನ್ನು ರಕ್ಷಿಸಲು ಬರದಿಂದ ಬಂದನು ಭಕ್ತರನ್ನು ರಕ್ಷಿಸಲು ಬರದಿಂದ ಬಂದನು ಬಂದನು ಬಾಬಾ ಶ್ರೀ ಸಾಯಿ ಬಾಬಾ ನಿನ್ನ ದರ್ಶನದಿಂದ ಭವರೋಗ ಹರಿಸುವೆ ನಿನ್ನ ಸನ್ನಿಧಿಯಿಂದ ಸುಖವನ್ನೇ ನೀಡುವೆ ನಿನ್ನ ದರ್ಶನದಿಂದ ಭವರೋಗ ಹರಿಸುವೆ ನಿನ್ನ ಸನ್ನಿಧಿಯಿಂದ ಸುಖವನ್ನೇ ನೀಡುವೆ ಮೋಹವನ್ನು ಬಿಡಿಸಿ ಜ್ಞಾನವನ್ನೇ ನೀ ನೀಡೋ ಮೋಹವನ್ನು ಬಿಡಿಸಿ ಜ್ಞಾನವನ್ನೇ ನೀ ನೀಡೋ ಧ್ಯಾನ ಮಾಡುವ ದಾರಿ ನೀ ತೋರೋ ಬಾಬಾ ಧ್ಯಾನ ಮಾಡುವ ದಾರಿ ನೀ ತೋರೋ ಬಾಬಾ ಬಂದನು ಬಾಬಾ ಶ್ರೀ ಸಾಯಿ ಬಾಬಾ ನೀರಿನಲ್ಲಿ ದೀಪ ಹಚ್ಚಿ ಬೆಳಕನ್ನು ನೀಡಿದೆ ನೀರಿನಲ್ಲಿ ದೀಪ ಹಚ್ಚಿ ಬೆಳಕನ್ನು ನೀಡಿದೆ ವಿಭೂತಿ ಮೈಮೆ ತೋರಿ ಆನಂದ ತುಂಬಿದೆ ವಿಭೂತಿ ಮೈಮೆ ತೋರಿ ಆನಂದ ತುಂಬಿದೆ ನಿನ್ನ ಚರಿತ್ರೆಯನ್ನು ಪಠಿಸುವ ಭಕ್ತರಿಗೆ ನಿನ್ನ ಚರಿತ್ರೆಯನ್ನು ಪಠಿಸುವ ಭಕ್ತರಿಗೆ ಕಷ್ಟಗಳ ನಿವಾರಿಸುವ ಕುಕ್ಕೆ ಸ್ವಾಮಿ ರೂಪದಿ ನೀವ ಕಷ್ಟಗಳ ನಿವಾರಿಸುವ ಕುಕ್ಕೆ ಸ್ವಾಮಿ ರೂಪದಿ ನೀವ ಬಾಬಾ ಬಾಬಾ ಬಾಬಾ ಬಂದನೋ ಬಾಬಾ ಶ್ರೀ ಸಾಯಿ ಬಾಬಾ ಬಂದನೋ ಬಂದನೋ ಫಕೀರನ ರೂಪದಲ್ಲಿ ಬಂದನೋ ಬಾಬಾ ಶ್ರೀ ಸಾಯಿ ಬಾಬಾ.